ಅಂದರೆ ಜಂತು ಕಟ್ಟಿಕ್ಲಾಸ್ ಅನ್ಸುತ್ತೆ. ಹೀಗೆ ಏನಿದೆ ಅಂದ್ರೆ ಮೊದಲು ಪಿಂಗಲಸ್ಯ ಪಿಂಗಲ ಅಂದ್ರೆ ಪಿಂಗಲ ನಾಡಿಯಲ್ಲಿ ಇರತಕ್ಕಂತಹ ಆ ಪಿಂಗಲ ನಾಡಿ ಪಿಂಗಲ ಅಂದ್ರೆ ಗಿಡ ಪಿಂಗಲ ಪಿಂಗಲ ನಾಡಿ ಯಾಕೆಂದ್ರೆ ಆ ನಾಡಿಯ ಬಣ್ಣವು ಪಿಂಗಲ ಪಿಂಗಾಕ್ಕೆ ಸುಖದ್ಯತ ಆ ನಾಡಿಯಲ್ಲಿ ಹೋಗಿ ಶಿವಭಾಷ ಮಾಡಿದಾಗ ಒಂದು ವಿಚಿತ್ರವಾದ ಸುಖ ಅನುಭವ ಆಗುತ್ತೆ ಸಾಧಕರಿಗೆ ಮೆಡಿಟೇಷನ್ ಅಲ್ಲಿ ಆ ಸುಖಕ್ಕೆ ಪಿಂಗ ಅಂತ ಪಿಂಗ ಅದು ಮೆಡಿಟೇಷನ್ ಅಲ್ಲಿ ಆಗುವಂತಹ ವಿಚಿತ್ರವಾದ ಅನುಭವ ಆ ಸುಖವನ್ನು ಕೊಡತಕ್ಕಂತಹ ಸೆಂಟರ್ ಆದಂತಹ ನಾಡಿಯ ಪಿಂಗಲ ಅಂತ ಹೆಸರು ಇದೊಂದು ಬಣ್ಣದಿಂದಲೂ ಬಂದ ಪಿಂಗಲ ಅಂತಕ್ಕಂಥ ನಾಡಿಯಲ್ಲಿ ಪಿಂಗಲ ವರ್ಣದ ನಾಡಿಯಲ್ಲಿ ಪಿಂಗಲ ವರ್ಣದ ಭಗವಂತ ಇದ್ದಾರೆ ಅವರು ಯಾರು ಸಂಕರ್ಷ ಇಲ್ಲಿ ಇರತಕ್ಕಂಥ ಸಂಕರ್ಷಣ ಪಿಂಗಲ ನಾಡಿ ಅದರ ಈಚೆಗೆ ಈ ಆಂಟಿಕಲ ಪಿಂಗಲ ಈಚೆ ಸೆಂಟರ್ ನಾಡಿ ಇಲ್ಲಿ ಶುಕ್ರಸ್ಯ ಈ ಮಧ್ಯದ ಇಲ್ಲಿ ನಾಡಿಗಿಂತ ಎದುರುಗಡೆಯ ಪೂರ್ವಭಾರತ ಇದು ಪೂರ್ವ ದಕ್ಷಿಣ ಇದು ಪಶ್ಚಿಮ ಇದು ಉತ್ತರ ಪೂರ್ವದಲ್ಲಿ ಇರ್ತಕ್ಕಂಥ ನಾಡಿ ಹೆಸರು ನಾಂದಿನಿಯಲ್ಲಿ ಎದುರಿನಲ್ಲಿರ್ತಕ್ಕಂಥ ರೂಪ ಬಿಳಿ ಬಣ್ಣದ ಭಗವಂತನ ರೂಪ ಆ ನಾಡಿಯು ಬಿಳಿ ಬಣ್ಣವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅದು ಬಿಳಿ ಬಣ್ಣದ ಭಗವಂತನ ರೂಪ ಆ ಬಿಳಿ ಬಣ್ಣದ ಭಗವಂತನ ರೂಪ ಅದು ವಾಸ್ತು ಸೊ ನಾಂದಿನಿಯಲ್ಲಿ ವಾಸುದೇವಾಗಿದ್ದಾರೆ ಸಂಕರ್ಷ ಸಂಕರ್ಷಣ ವಾಸ್ತು ಅಂದರೆ ಅದೇ ರೀತಿ ಕೊಟ್ಟು ಕೆಳಬದಿಯಲ್ಲಿ ಇದ ನಾಡಿ ಇದ ಅನ್ನದಾನ ವಿತರಣ ಇದ ಅಂದರೆ ಸಂಸ್ಕೃತದಲ್ಲಿ ಒಂದಿಗೆ ಸಂಸ್ಕೃತದಲ್ಲಿ ಕೊಟ್ಟು ಆಹಾರ ಪಿತೃಗಳಿಗೆ ಅನ್ನದಾನ ಊಟ ಮಾಡಿದ ತೃಪ್ತಿ ಕೊಡತಕ್ಕಂಥ ಒಂದು ನಾಡಿಯ ಅದರಿಂದ ಅದಕ್ಕೆ ಇಡ ಇಡದಲ್ಲಿ ಅಂದರೆ ಎಡದಲ್ಲಿ ಇರುವುದು ಕೂಡ ಇಡ ಅಂದರೆ ಇಡದಲ್ಲಿ ಇರತಕ್ಕಂಥ ನಾಡಿ ಅಲ್ಲಿ ಯಾರಿದ್ದಾರೆ ನೀರಸ್ಯ ಕಪ್ಪು ಬಣ್ಣದ ವಸ್ತುವಿನ ರೂಪ ಇದೆ ಬಿಳಿ ಕೆಂಚು ಇದು ಕಪ್ಪು ಅದಿಸೋದು ಅದು ಅದ್ಭುತ ರೂಪ ನೀರಸ್ಯ ಅದರ ಸಂಕರ್ಷಣ ವಾಸುದೇವ ಅದ್ಭುತ ಆಮೇಲೆ ಪೀತಸ್ಯ ಇದರ ಹಿಂದಗಡೆ ಪಶ್ಚಿಮ ದಿಕ್ಕಿನಲ್ಲಿ ಒಂದು ನದಿ ಇದೆ ಅಲ್ಲಿ ಚಿನ್ನದ ಬಣ್ಣದ ಹಳದಿ ಬಣ್ಣದ ಭಗವಂತನ ರೂಪ ಇದೆ ಅದು ಪ್ರತಿಮ ಈಗ ಸಂಕರ್ಷಣ ವಾಸುದೇವ ವಾಸುದೇವ ಸಂಕರ್ಷಣ ಪ್ರತ್ಯುನ್ನ ಅಂದರೆ ಕರೆಕ್ಟ್ ಇದು ನನಗೆ ವಾಸುದೇವ ಬಲದಲ್ಲಿ ಸಂಕರ್ಷಣ ಹಿಂಬದಿಯಿಂದ ಪ್ರತ್ಯುನ್ನ ಎಡದಲ್ಲಿ ಇಲ್ಲಿ ಹೇಳುವಾಗ ಸಂಕರ್ಷಣ ವಾಸುದೇವ ಅದೃಷ್ಟ ಪ್ರತ್ಯುನ್ನ ಅಂತ ಅದನ್ನು ಪ್ರದರ್ಶನದಲ್ಲಿ ಹೇಳಿದ್ದಾರೆ ಲೋಹಿತ ಶಿವಾ ಇಲ್ಲಿ ಮಧ್ಯದಲ್ಲಿ ಇರತಕ್ಕಂತಹ ರೂಪ ನಾರಾಯಣ ರೂಪ ಅದು ಚಪ್ಪಲಿ ಇಷ್ಟು ಐದು ನಾಡಿಗಳು ಐದು ನಾಡಿಗಳೆಲ್ಲ ಒಂದು ಐದು ರೂಪ ಎಲ್ಲವೂ ಸುಜಿಮನೆಯ ದುರ್ಯೋಗದಲ್ಲಿ ಕಾಣತಕ್ಕಂಥ ಸಂಗತಿ ಹೀಗೆ ಭಗವಂತನ ಪಂಚರೂಪವನ್ನ ಪಂಚವರ್ಣಗಳ ಜೊತೆಗೆ ನಾವು ಇದು ಒಳಗೆ ಧ್ಯಾನದಲ್ಲಿ ಕಾಣತಕ್ಕಂಥ ಒಂದು ಮುಖ ಅಲ್ಲಿಗೆ ವಿಷಯ ಇಲ್ಲಿಲ್ಲ ಮತ್ತೆ ಅಸೌವಾಹಾದಿತ್ಯ ಅಸೌವಾಹಾದಿತ್ಯ ಪಿಂಗಲ ಈಶ ಶುಕ್ಲ ಈಶ ನೀಲ ಈಶ ಪಿಂಗ ಈಶ ಲೋಹಿತ ಅಸೌವಾಹಾದಿತ್ಯ ಅದೇ ಪಂಚರೂಪಿನಿಂದ ಭಗವಂತ ಆದಿತ್ಯ ಸೂರ್ಯನಾಗಿದ್ದನು ಅಸೌವಾಹಾದಿತ್ಯ ಆ ಸೂರ್ಯ ಏನು ನಮಗೆ ಕಟ್ಟುತ್ತೆ ಅದರೊಳಗೆ ಆದಿತ್ಯ ನಾಮಕನಾಗಿ ಮತ್ತೆ ಭಗವಂತ ಇದ್ದಾನೆ ಅದೇ ಆದಿತ್ಯ ಹೆಸರು ಆದಿತ್ಯ ಅಂದ್ರೆ ಏನು ಆದಿತ್ಯ ಮಗ ಅಂತ ಸೂರ್ಯನಿಗೆ ನಾವು ಹೇಳುವುದು ಆದಿತ್ಯ ಮಗ ಅದರಿಂದ ಆದಿತ್ಯ ಆದರೆ ಆದಿತ್ಯ ಅನ್ನೋದಕ್ಕೆ ಇದಕ್ಕಿಂತ ಮೊದಲು ಅರ್ಥ ಇರಬೇಕು ಆದಿ ಅಂದ್ರೆ ಎಲ್ಲಕ್ಕಿಂತ ಮೊದಲು ತತ್ರತ್ಯ ಅಂದ್ರೆ ಇಲ್ಲಿರುವವರು ತತ್ರತ್ಯ ಅಂದ್ರೆ ಅಲ್ಲಿರುವವರು ಆದಿತ್ಯ ಅಂದ್ರೆ ಎಲ್ಲಕ್ಕಿಂತ ಮೊದಲು ಎಲ್ಲಕ್ಕಿಂತ ಮೊದಲು ಸೂರ್ಯನೋ ನಾರಾಯಣ ಹಾಗಾಗಿ ಆದಿತ್ಯ ಎಲ್ಲಕ್ಕಿಂತ ಮೊದಲಿರುವ ಭಗವಂತ ಸೂರ್ಯನನ್ನು ಸೃಷ್ಟಿ ಮಾಡಿ ಸೂರ್ಯನಲ್ಲಿ ಒಪ್ಪುದು ಅಸೌ ಆದಿತ್ಯ ಅಸೌವಾಹಾದಿತ್ಯ ಪ್ರಸಿದ್ಧ ಸೂರ್ಯ ಏನಿದ್ದಾನೆ ಅವರಿಗೆ ಆದಿತ್ಯ ನಾಮಕನಾಗಿ ಭಗವಂತ ಕುಟೀರಾಯಿತು ಅಸೌವಾಹಾದಿತ್ಯ ಐದು ಪಂಚರೂಪದಿಂದ ಗುಪ್ತ ಏನು ಸೂರ್ಯನ ಕಿರಣಗಳಲ್ಲಿ ಐದು ಬಣ್ಣಗಳನ್ನು ಕೊಟ್ಟು ಸೂರ್ಯನ ಐದು ಬಣ್ಣದಿಂದ ಕೂಡ ಗುಪ್ತದಲ್ಲಿ quando parlate con due persone di loro, ha detto che la chance di essere white. Quindi, parlavo di chance di essere white. Sicuro che quindi parlate. Magari, avrei quindi io sto parlando. Ma ti senti che la gente di loro vuole essere molto più quando parlate. A me, che ci penso che sono normale, è giusto tutto quello. Però guarda, sono gente di fare. Rettoide, avere gli alloide, credo, delle volte che ci delle volte che sono un tempo nella serie anche per fare un euro di caro e viene anche di una relativa di un po' di serie a un euro e anche che della e anche che della delle a un euro che faccio un euro che non sono cose che non a detta faccio un euro che non sono un euro che non sono un euro che non sono un euro a un euro che non sono un euro che non sono un euro che non sono un euro adesso avrei da dire a sua che piccola a lì quando non sa di dire le sanità qua di sanità lì piccola non lo guardare lì a lì vedere sanità c'è una piccola guardare lì a me che sono la base di un po' di lì io c'è sopra lì c'è lì da non può guardare lì da non c'è lì c'è lì da ma lì guardare lì da non c'è lì da a me io c'è lì da che non può guardare lì da sopra lì e poi c'è un po' di tempo in giro per il che c'è nessuno di guardare le sue di un po' per stendere a un po' blu capo da dire tu la trapeza per il posto per il posto per il posto per il posto per il posto per il posto per il posto poi c'è un piano per il posto in dare a un po' da sui che non è per il posto per il posto per il posto per il posto per il posto per il posto a cria che il padre lì è lo portare da me la vita si vede che il padre lì è il padre lì a cria lì se li hagare i pancianuti ad anaraira i pancianari quelli i pancianari quelli i pancianari quelli anaraira avale pindate di tempo molto quanto da nessun che non era dalle pancianuti di tentare a lì o pancianuti a pancianuti non è che non era molto da mentre gli da maca per un sicuro se c'è sciocca esce di da maca esce di da maca esce di da maca ad altri che si sono trovati nella legge di volontà facciano un po' di zero, facciano un po' di zero, sono volontà e la sua volta molto andare sono un mese e stato e andare da smontato a lì a lì da tanta io ho arrivo e sono portato che è la scusa a me a lì da smontato a lì chiato lì da smontato a lì chiato portare a lì Adi che sarà stata contro tutti quanti gli occhi che ha fatto la salva. A una modella delle stesse che ha fatto la salva. A un mondo in cui c'è un po' uno strio, poi non c'è un figlio là in bagno, c'è un tamma, c'è un tamma, ma da un bambino. A una modella del Partito Salvo, il Partito Salvo, il Partito Salvo, il Partito Salvo, il Partito Salvo, il Partito Salvo, il Partito Salvo, il Partito Salvo, il Partito Salvo, il Partito Salvo, il Partito Salvo, il Partito Salvo, il Partito I don't know what you said to what you did. I don't know what happened to you, but I didn't say that. ಇಂದ್ರಿಯಗಳ ಕೆಲಸವನ್ನು ಅಂದರೆ ಒಂದು ಸಮಿತಿಗೆ ಸಮೂಹ ಸಂಚಾರದಲ್ಲಿ ಖುಷಿ ಮಚ್ಚಲು ಕೊಟ್ಟವು ಅಂದ್ರೆ ತಲೆ ವಿಷಯ ಯಾರು ಸಿಟ್ಟು ಬಂತು ಬೇರೆ ಯಾರು ದುಃಖ ಇದೇನು ಜೊತೆಯಲ್ಲಿ ಖುಷಿ ಹೋಗಿ ಸಂಪಸನ್ನ ಅಂತ ಖುಷಿಯಾಗಿ ಇರುವ ಏಕ ಒಂದು ಸ್ಥಿತಿ ಎಚ್ಚರದಲ್ಲಿ ಖುಷಿಯಾದಂತ ಖುಷಿಯಾಗುತ್ತೆ ಕನಸಿನಲ್ಲಿ ಖುಷಿಯಾದಾಗ ನಾ ಖುಷಿಯಾಗುತ್ತೆ ನಿದ್ರೆಯಲ್ಲಿ ನಾನು ತಿಂದು ನಿದ್ರೆಯಲ್ಲಿ ಮುಳಿಯ ಖುಷಿ ಸಂಪಸನ್ನ ಆದ್ರೆ 90% ಆನಂದಮಯವಾದ ಅನುಭವ ದುಃಖದ ಅನುಭವವೇ ಯಾವುದರಿಂದ ಬಂದ ತಕ್ಷಣ ದುಃಖಿಸಿಕೊಂಡು ಎಚ್ಚರದಲ್ಲಿ ನನ್ನ ಇದೆ ಅಥವಾ ನನಗೆ ನನ್ನವನ್ನೇ ನಿದ್ರೆಯ ತಲೆಬಿಟ್ಟು ನಿದ್ರೆಯಲ್ಲಿ ನನ್ನ ಮನಸ್ಸು ಗೊತ್ತೇ ಇಲ್ಲ ತರಿಸಿ ಅದು ಸೋಲ್ತಾ ಇತ್ತು ಸೋಲ್ತಾನೆ ಅದು ನನ್ನವನ್ನೇ ಗೊತ್ತೇ ಇಲ್ಲ ಅದು ದುಃಖ ಆಗುತ್ತೆ ಆದರೆ ಆದ್ರಿಂದಲೇ